ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಈಗ ವೇಳೆ 6:56. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಕೇಳಿ, ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ರಾಜ್ಕುಮಾರ್ ಹಳೆದೊಡ್ಡಿ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಪ್ರಕಟಣೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1-PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣವನ್ನು ಹೇಗೆ ಮಾಡಬೇಕು, ಜೊತೆಗೆ ಮಳೆ ನೀರಿನ ಕೊಯ್ಲಿನಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಯಾವ ರೀತಿ ಮಾಡಬೇಕು, ಹೇಗೆ ಇದನ್ನು ನಮ್ಮ ಜಮೀನುಗಳಲ್ಲಿ ಮತ್ತು ಮೇಲ್ಛಾವಣಿಯ ಮಳೆ ನೀರನ್ನು ಸಂರಕ್ಷಣೆ ಹೇಗೆ ಮಾಡಿ ಅಂತರ್ಜಲವನ್ನು ಮರುಪೂರ್ಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ರಾಜಕುಮಾರ್ ಹಳದೊಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ರಾಜಕುಮಾರ್ ಹಳದೊಡ್ಡಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಹೇಳಿ ರಾಜಕುಮಾರ್ ಅವರೇ, ಮೊದಲೇದಾಗಿ ಈ ಮಳೆ ನೀರಿನ ಕೊಯ್ಲು, ಮಳೆ ನೀರಿನ ಕೊಯ್ಲು ಅಂತೇಳಿ ನಾವೆಲ್ಲ ಹೇಳ್ತಿರ್ತೀವಿ, ಏನಿದು ಮಳೆ ನೀರಿನ ಕೊಯ್ಲು ಅಂತಂದ್ರೆ? ಮಳೆ ನೀರು ಕೊಯ್ಲು ಅಂತಂದ್ರೆ ಇದು ಇಂಗ್ಲಿಷ್ನಲ್ಲಿ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಈಗ ನಾವು ಮಳೆ ಬಿದ್ದಿದ ತಕ್ಷಣ ಇಂಗುಕೆ ಆಗಿ ಹೆಚ್ಚಾದ ನೀರು ಹರಿವು ಏನು ಪಡೆದುಕೊಳ್ಳುತ್ತದೆ, ಹರಿವನ್ನು ನಾವು ಒಟ್ಟುಗೂಡಿಸಿ ಮತ್ತು ಶೇಖರಿಸಿ ಇಟ್ಟುಕೊಂಡು ಮಳೆ ಇಲ್ಲದ ಕಾಲದಲ್ಲಿ ಆ ನೀರನ್ನು ನಾವು ಉಪಯೋಗಿಸ್ಕೊಳ್ತೀವಲ್ಲ, ಅದಕ್ಕೆ ನಾವು ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ ಸರ್. ಈಗ ನಾವು ಹೆಂಗೆ ನಾವು ಕ್ರಾಪ್ ಹಾರ್ವೆಸ್ಟಿಂಗ್ ಅಂತೀವಿ, ಅದೇ ಥರ ಇದು ರೇನ್ ವಾಟರ್ ಹಾರ್ವೆಸ್ಟಿಂಗ್, ಒಂದು ಕೊಯ್ಲು ಮಾಡೋದು. ಮಳೆ ನೀರನ್ನು ನಾವು ಸಂಗ್ರಹಿಸಿ ಶೇಖರಿಸಿ ಇಟ್ಟುಕೊಂಡು ನಾವು ಮಳೆ ಇಲ್ಲದ ಕಾಲದಲ್ಲಿ ಆ ನೀರನ್ನು ನಾವು ಮತ್ತೆ ಜಮೀನುಗಳಿಗೆ ಉಪಯೋಗಿಸಿಕೊಳ್ಳುವುದೇ ಈ ಮಳೆ ನೀರು ಕೊಯ್ಲು ಸರ್. ಉದಾಹರಣೆಗಾಗಿ ನೀವು ನೋಡೋದಾದ್ರೆ ಶೇಖರಿಸಪಟ್ಟಂತ ಒಂದು ನೀರನ್ನು ನಾವು ನೀರಾವರಿಗೆ ಉಪಯೋಗಿಸ್ಕೊಳ್ಬಹುದು, ಸಣ್ಣ ಸಣ್ಣ ಒಂದು ನರ್ಸರಿಗಾಗಿ ಉಪಯೋಗಿಸ್ಕೊಳ್ಬಹುದು, ಜಾನುವಾರುಗಳಿಗೆ ಕುಡಿಯಲಿಕ್ಕೆ ಉಪಯೋಗಿಸ್ಕೊಳ್ಬಹುದು. ಈ ತರ ಎಲ್ಲ ಮಳೆ ನೀರು ಕೊಯ್ಲಿನಿಂದ ನಾವು ಉಪಯೋಗಿಸ್ಕೊಳ್ಬಹುದು ಸರ್. ಅಂದ್ರೆ ಬಿದ್ದಂತ ಮಳೆ ನೀರನ್ನ ಭೂಮಿಯಲ್ಲಿ ಹೆಚ್ಚಿನ ನೀರನ್ನ ಒಂದು ಸಂಗ್ರಹಣೆ ಮಾಡಿ ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿ ಇದು. ಹೌದು. ಈಗ ಮುಖ್ಯವಾಗಿ ಜಮೀನುಗಳಲ್ಲಿ ರೈತರು ಜಮೀನನ್ನು ಹೊಂದಿರ್ತಾರೆ. ಮೊದಲನೇದಾಗಿ ಜಮೀನುಗಳಲ್ಲಿ ಯಾವ ರೀತಿ ಮಳೆ ನೀರನ್ನ ಕೊಯ್ಲು ಮಾಡಬೇಕು, ಜೊತೆಗೆ ಅಲ್ಲಿ ಈ ಕೊಯ್ಲು ಮಾಡಿದಂಥ ನೀರನ್ನು ನಮ್ಮ ರೈತರು ಹೇಗೆ ಮರುಪೂರ್ಣ ಮಾಡಬೇಕು ಅಥವಾ ಮರುಬಳಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಭೂಮಿಯಲ್ಲಿ ಹೇಗೆ ಇಲ್ಲಿ ರೈತರು ಮಳೆ ಆಗ್ತಾ ಇರತ್ತೆ ಪ್ರತಿ ವರ್ಷ. ಕೇವಲ ನಮ್ಮಲ್ಲಿ 600-700 ಮಿಲಿಮೀಟರ್ ಮಳೆ ಒಂದು ವರ್ಷದಲ್ಲಿ ಬೀಳ್ತಾ ಇರತ್ತೆ. ಆದಾಗಿದ್ದು ಕೆಲವೊಮ್ಮೆ ಮಳೆ ಇರೋದಿಲ್ಲ, ಬರ ಬರ್ತದೆ ಒಂದು ತಿಂಗಳು 2 ತಿಂಗಳು ಒಮ್ಮೆ ಬಿತ್ತಪ್ಪ ಅಂದ್ರೆ ಮಳೆ ಒಂದೇ ದಿವಸ 100 mm 200 mm ಮಳೆ ಬೀಳುವ ಸಾಧ್ಯತೆ ಇರ್ತವೆ. ಇಂಥ ಸಂದರ್ಭದಲ್ಲಿ ಏನು ರೈತರು ಭೂಮಿಯಲ್ಲಿ ಯಾವ ರೀತಿ ಮುಂದುವರಿಬೇಕು, ಮಳೆ ನೀರಿನ ಕೊಯ್ಲಿಗಾಗಿ ಏನು ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ? ತಾವು ಹೇಳಿದ್ರಿ, ಈಗ ಹವಾಮಾನ ವೈಪರೀತ್ಯದಿಂದ ನಾವು ಪ್ರತಿ ವರ್ಷ ಮಳೆ ಒಂದು ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇದೆ. ನಾವು ಅಂದರೆ ಯೂಸ್ವಲಿ ನಾವು ಏನಂತೀವಿ, June 6 ಮಳೆ ಬೀಳ್ಬೇಕಂತ ಹೇಳ್ತೀವಿ. ಬಟ್ ಏನಾಗ್ತಾ ಇದೆ, ಪ್ರತಿ ವರ್ಷ ಇದು ಮುಂದುಗಡೆನೆ ಹೋಗ್ತಾ ಇದೆ. June 15 ಬೀಳ್ತದೆ, June 20 ಬೀಳ್ತದೆ. ಆದ್ದರಿಂದ ನಾವು ಈ ಒಂದು April-May ಈ ತಿಂಗಳು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ಈ ಮಳೆ ನೀರು ಕೊಯ್ಲಿಗೆ. ರೈತ ಬಾಂಧವರು ಈ ಒಂದು 2 ತಿಂಗಳನ್ನು ನೀವು ತಮ್ಮ ಜಮೀನುಗಳಲ್ಲಿ ಈ ಮಳೆ ನೀರು ಕೊಯ್ಲು ವಿಧಾನಗಳ ಪದ್ಧತಿಗಳನ್ನು ನೀವು ಅಳವಡಿಸ್ಕೊಳ್ಬೇಕು. ಇಲ್ಲ ಅಂದರೆ ನೀವು ಮಳೆ ಬಿದ್ದಿದ ತಕ್ಷಣ ನೀವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇದ್ರ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡಬೇಕಾದ್ರೆ, ತಮಗೆ ತಿಳಿದ ಹಾಗೆ ಅಂತರ್ಜಲ ಮಟ್ಟ ಪ್ರತಿ ವರ್ಷ 1 meter ಕುಸಿತಾ ಇದೆ. 3 feet ಅಷ್ಟು ನೀರು ಅಂತರ್ಜಲ ಮಟ್ಟ ಕೆಳಗಡೆ ಹೋಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾದಗಿರಿ ಇರ್ಬೋದು, ಗುಲ್ಬರ್ಗ, ರಾಯಚೂರು ಈ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಬಹಳ ಬಹಳನೇ ಕುಸಿತಾ ಇದೆ. ಆದ್ದರಿಂದ ಈ ಒಂದು ಕರ್ನಾಟಕ ಬರುವುದಾದ್ರೆ ಸುಮಾರು ನಮ್ಮ ಕರ್ನಾಟಕದಲ್ಲಿ 120 lakh ಹೆಕ್ಟರ್ ಅಷ್ಟು ಸಾಗುವಳಿ ಭೂಮಿ ಇದೆ. ಇದರಲ್ಲಿ 20% ನೀರಾವರಿಗೆ ಒಳಪಡಿಸ್ಕೊಂಡಿದ್ದೀವಿ ನಾವು. ಅದರಲ್ಲಿ ಈಗ 95-96 lakh ಹೆಕ್ಟರ್ ಅಷ್ಟು ನಾವು ಮಳೆನೇ ಅವಲಂಬಿತ ಕೃಷಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಮಳೆ ನೀರು ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಯಾಕಂದ್ರೆ ಒಂದ್ಸಲ ರಭಸವಾಗಿ ಮಳೆ ಬಂದು ಹೋಗ್ತದೆ, ಆಮೇಲೆ ಮಳೆನೇ ಬರಂಗಿಲ್ಲ. ಸೊ ರಭಸವಾಗಿ ಯಾವಾಗ ಮಳೆ ಬಂದಿರುತ್ತೋ ಅವಾಗ ನಾವು ಕೊಯ್ಲು ಮಾಡಿ ಇಟ್ಕೊಂಡು ಆ ನೀರನ್ನು ಕೃಷಿ ಹೊಂಡದಲ್ಲೂ ಅಥವಾ ಪರ್ಕ್ಯುಲೇಷನ್ ಟ್ಯಾಂಕ್ನಲ್ಲೂ ಈ ಮಳೆ ನೀರು ಕೊಯ್ಲು ಮಾಡಿ ಇಟ್ಟುಕೊಂಡು ನಮಗೆ ಯಾವಾಗ ಮಳೆ ನಮ್ಮ ಕೈ ಕೊಡ್ತದ ಅಥವಾ ಮಳೆ ಪ್ರಮಾಣ ಕಡಿಮೆ ಇರ್ತದ ಆ ಒಂದು ಸಂದರ್ಭದಲ್ಲಿ ಈ ಮಳೆ ನೀರು ಕೊಯ್ಲು ಮಾಡಿದಂಥ ನೀರನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಅದೇ ಥರ ಈ ಒಂದು ಮಳೆ ಅಭಾವ ಒಂದು ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ತೇವಾಂಶನೂ ಕೂಡ ನಮಗೆ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿದ್ದೇ ಆದಲ್ಲಿ ಒಂದು 15-20 ಮಳೆ ಬಾರದೇ ಒಂದು ಸಂದರ್ಭದಲ್ಲಿ ಕೂಡ ನಾವು ಇದನ್ನು ನಿಭಾಯಿಸಬಹುದು. ಈಗ ಭೂಮಿಯಲ್ಲಿ ಸಾಮಾನ್ಯವಾಗಿ ಮಳೆ ಬೀಳ್ತದ, ಮಳೆ ರಭಸವಾಗಿ ಬಿದ್ದಾಗ ಹೋಗುವಷ್ಟು ನೀರು ಭೂಮಿಯಲ್ಲಿ ಇಂಗ್ತದ, ಇಂಗುವಷ್ಟು ನೀರು ನೀರು ಸಾಮಾನ್ಯವಾಗಿ ಇಳಿಜಾರಿದ್ದ ಕಡೆ ಹರಿತಕ್ಕಂಥ ಒಂದು ಸೂಚನೆ ಅಂದ್ರೆ ಅಷ್ಟೇ, ಅದು ನೀರು ಸಾಮಾನ್ಯವಾಗಿ ಇಳಿಜಾರಿದ್ದ ಕಡೆ ಹರಿತಿರ್ತದ. ಈಗ ಹರಿತಕ್ಕಂಥ ನೀರನ್ನು ಹೇಗೆ ಅದನ್ನು ತಡೆದು ಏನೇನು ಒಂದು ಕೊಯ್ಲು ಮಾಡ್ತಕ್ಕಂಥ ಒಂದು ಸ್ಟ್ರಕ್ಚರ್ಸ್ ಅಂತ ಏನು ಹೇಳ್ತೀರಿ ನೀವು, ಏನೇನು ಮಾಡ್ಬೋದು, ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಯಾವ ರೀತಿ ರೈತರು ಹೊಲದಲ್ಲಿ ಮುಂದುವರಿಬೇಕು ಇಲ್ಲಿ? ಈ ಮಳೆ ನೀರಿನ ಕೊಯ್ಲಿನಲ್ಲಿ 2 ಮುಖ್ಯವಾದ ಒಂದು ಪದ್ಧತಿಗಳಿವೆ. ಒಂದು, ನೆಲದ ಮೇಲೆ ಬಿದ್ದಂಥ ನೀರನ್ನು ನಾವು ಹಾರ್ವೆಸ್ಟ್ ಮಾಡಿ ಸಂಗ್ರಹಿಸಿಟ್ಟುಕೊಂಡು ಉಪಯೋಗ ಮಾಡ್ಕೊಬೋದು. ಇನ್ನೊಂದು ಮೇಲ್ಛಾವಣೆ ಅಂತೇಳಿ ಬರುತ್ತೆ. ಮೇಲ್ಛಾವಣೆ ಮಾಳಿಗೆ ಮೇಲೆ ಬಿದ್ದಂಥ ನೀರು, ಮಾಳಿಗೆ ಮೇಲೆ ಬಿದ್ದಂಥ ನೀರನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಮಾಳಿಗೆ ಮೇಲೆ ಬಿದ್ದಂಥ ನೀರನ್ನು ನಾವು ಕೊಯ್ಲು ಮಾಡಿ ಅದಕ್ಕೆ ಬಳಸಲಿಕ್ಕೆ ಯೂಸ್ ಮಾಡ್ಬೋದು, ಅಥವಾ ಹೆಚ್ಚಾದ ನೀರನ್ನು ನಾವು ಅಂತರ್ಜಲ ಮಟ್ಟ ಹೆಚ್ಚಿಸಲಿಕ್ಕೆ ನಾವು ಯೂಸ್ ಮಾಡ್ಬೋದು. ಈ ಒಂದು ಹೊಲಗಳಲ್ಲಿ ಒಂದು ಕೊಯ್ಲು ನಾವು ಹೇಗೆ ಮಾಡಬೇಕು ಈ ಒಂದು ವಿಷಯಕ್ಕೆ ಬರುವುದಾದ್ರೆ, ಫಸ್ಟ್ ಮಳೆ ಬಿದ್ದಿದ ತಕ್ಷಣ ನಾವು ಏನಂತೀವಿ, ಇಂಗುವಿಕೆ ಸ್ಟಾರ್ಟ್ ಆಗ್ತದೆ, ಇನ್ಫಿಲ್ಟ್ರೇಷನ್ ಅಂತೀವಿ. ಅದು ಹೆಚ್ಚಾದ ಮೇಲೆ ಪೋಸ್ಟ್ ಇನ್ಫಿಲ್ಟ್ರೇಷನ್ ಅಂತೀವಿ ನಾವು. ಅಂದ್ರೆ ಇಂಗುವಿಕೆ ನಿಂತ ಮೇಲೆ ಆ ಒಂದು ಮಳೆ ಹರಿವನ್ನು ಪಡೆದುಕೊಳ್ತದೆ, ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ರನ್ ಆಫ್ ಅಂತೀವಿ. ನೀರು ಹರಿತದ, ಆ ನೀರು ಹರಿಯುವುದನ್ನು ನಾವು ತಡೆಗಟ್ಟಿ ಅಲ್ಲೇ ನಾವು ಫಸ್ಟ್ ಇಂಗುವಂತೆ ಮಾಡಿ ಅಥವಾ ಆ ನೀರನ್ನು ಶೇಖರಣೆ ಮಾಡಿಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬಹುದು. ಈಗ ತಾವು ಹೇಳಿದ್ರೆ ನೀರು ಭೂಮಿಯಲ್ಲಿ ಇಂಗ್ತಕ್ಕಂಥ ವಿಚಾರ, ನೀರು ಭೂಮಿಯಲ್ಲಿ ಜಾಸ್ತಿ ಇಂಗುವಂತೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಈಗ ಕೆಲವೊಂದು ಮಣ್ಣಲ್ಲಿ ಭೂಮಿಯಲ್ಲಿ ನೀರು ಇಂಗುದೇ ಇಲ್ಲ, ಹಂಗೆ ಹರಿದು ಹೋಗ್ಬಿಡತ್ತೆ ಬಿದ್ದದ ನೀರು. ಮೇಲ್ಗಡೆ ಒಂದು ಎರಡು ಬಳ್ಳು ಹಸಿ ಆಗತ್ತೆ, ಉಳ್ದಂತ ನೀರು ಹಂಗೆ ಹರಿದು ಹೋಗ್ಬಿಡತ್ತೆ. ಕೆಲವೊಂದು ಭೂಮಿಯಲ್ಲಿ ಚೆನ್ನಾಗಿ ಇಂಗ್ತಕ್ಕಂಥ ವ್ಯವಸ್ಥೆ ಇರುತ್ತೆ, ಎಷ್ಟೇ ಮಳೆ ಬಿದ್ದರೂ ಆ ನೀರು ಎಲ್ಲೂ ಹರಿದಿಲ್ಲ, ಭೂಮಿಯಲ್ಲಿ ಇಂಗ್ ಬಿಡತ್ತದ. ಇಲ್ಲಿ ರೈತ ಬಾಂಧವರು ಮೊದಲನೇದಾಗಿ ನೀರು ಭೂಮಿಯಲ್ಲಿ ಇಂಗು ಹಾಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಬಿದ್ದಂತ ಮಳೆ ನೀರು ಸಂಪೂರ್ಣವಾಗಿ ಭೂಮಿಯಲ್ಲಿ ಇಂಗ್ಬೇಕು, ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು? ಸರ್, ಇದರಲ್ಲಿ ಈಗ ಮಣ್ಣಿನ ಪ್ರಕಾರ 2 ಪ್ರಕಾರದಿದೆ, ಒಂದು ಕೆಂಪು ಮಣ್ಣು, ಒಂದು ಕಪ್ಪು ಮಣ್ಣು. ಈ ಕೆಂಪು ಮಣ್ಣಲ್ಲಿ, ಮರಳು ಮಣ್ಣಿನಲ್ಲಿ ಏನಾಗ್ತದೆ, ಇಂಗುವಿಕೆ ಜಾಸ್ತಿ, ಫಿಲ್ಟ್ರೇಷನ್ ರೇಟ್ ಏನಂತೀವಿ ಅದು ಜಾಸ್ತಿ ಇರ್ತದೆ. ಸೊ ಇಲ್ಲಿ ಹರಿಯುವಿಕೆ ಕಡಿಮೆ ಆಗ್ಬಿಡ್ತದೆ. ಕಪ್ಪು ಮಣ್ಣಿನಲ್ಲಿ ಏನಾಗ್ತದೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತದೆ. ಬಟ್ ಏನಂತಂದ್ರೆ ಇಂಗು ಇನ್ಫಿಲ್ಟ್ರೇಷನ್ ರೇಟ್ ಸ್ಲೋ ಇರ್ತದೆ ಇಲ್ಲಿ ಕಪ್ಪು ಮಣ್ಣಿನಲ್ಲಿ. ಸೊ ಅದಕ್ಕಿಂತ ನಾವು ಏನ್ ಮಾಡ್ತೀವಿ, ಕೆಂಪು ಮಣ್ಣಿನಲ್ಲಿ ಕೃಷಿ ಹೊಂಡನೇ ಇರಬಹುದು. ಕೃಷಿ ಹೊಂಡ ನಾವು ಕೆಂಪು ಮಣ್ಣಲ್ಲಿ ತೆಗಿಬೇಕಾದ್ರೆ ಅಲ್ಲಿ ಏನ್ ಮಾಡ್ತೀವಿ, ನಾವು ಲೈನಿಂಗ್ ಅನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ತೂಕ ಜಾಸ್ತಿ ಇರ್ತದ, ನೀವು ಕೊಯ್ಲು ಮಾಡಿದಂತ ನೀರು ಬೇಗನೆ ಹಿಂಗ್ ಹೋಗ್ಬಿಡ್ತದ, ನೀವು ಉಪಯೋಗ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅದರಲ್ಲಿಂದ ಅದ ಕಡೆಯಿಂದ ನೀವು ಏನ್ ಮಾಡ್ತೀವಿ, ಪ್ಲಾಸ್ಟಿಕ್ ಸೀಟ್ ಹಾಕ್ತಿವಿ ಅಥವಾ ಆರ್ ಸಿ ಸಿ ಸಿಮೆಂಟ್ ಕಾಂಕ್ರೀಟ್ ಲೈನಿಂಗ್ ಮಾಡ್ತೀವಿ. ಸೊ ಇದು ಕೆಂಪು ಮಣ್ಣಲ್ಲಿ. ಕಪ್ಪು ಮಣ್ಣಲ್ಲಿ ನೀವು ಮಾಡಲು ಹೋದ್ರೂ ನಡೀತದೆ, ಯಾಕಂತಂದ್ರೆ ನಿಮ್ಗೆ ಸಿಪಿಎಸ್ ಲಾಸ್ ಕಡಿಮೆ ಇರ್ತದೆ ಇದರಲ್ಲಿ ಕಪ್ಪು ಮಣ್ಣಿನಲ್ಲಿ. ಈ ಒಂದು ಮಳೆ ನೀರು ಕೊಯ್ಲಿನಲ್ಲಿ ಎರಡು ತರದಿದೆ, ಒಂದು ಇನ್ಸ್ಟಿಟ್ಯೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿ, ಇನ್ನೊಂದು ಇಂಜಿನಿಯರಿಂಗ್ ಮೆಜರ್ಸ್. ಈ ಇನ್ಸ್ಟಿಟ್ಯೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಅಂದ್ರೆ ಬಿದ್ದಂತ ನೀರು ಅಲ್ಲೇ ಹಿಂಗ್ ಬೇಕು, ಅಲ್ಲೇ ಹಿಂಗ್ ಹೌದು. ಅದರಲ್ಲಿ ತುಂಬಾ ಒಂದು ಪದ್ಧತಿಗಳಿದಾವೆ. ಮೊದಲನೇದಾಗಿ ತಮ್ಗೆಲ್ಲ ಗೊತ್ತಿದೆ, ಇಳಿಜಾರಿಗೆ ಅಡ್ಡವಾಗಿ ಉಳುಮೆ ಮಾಡೋದು ಫಸ್ಟ್. ಸೊ ಇದಂತೂ ತಮ್ಗೆಲ್ಲ ಗೊತ್ತಿದೆ, ಜಾಸ್ತಿ ಹೇಳಕ್ ಹೋಗಂಗಿಲ್ಲ ನಾನು. ಆಮೇಲೆ ಇಳಿಜಾರಿಕೆ ಅಡ್ಡವಾಗಿ ಬಿತ್ತನೆ ಮಾಡುವುದು. ಇದರಿಂದ ಏನಾಗ್ತದೆ, ಹರಿಕೊಂಡು ಹೋಗುವಂತ ನೀರಿಗೆ ತಡೆಯನ್ನು ನಾವು ಮಾಡಿದಂಗೆ ಆಗ್ತದೆ, ಅಲ್ಲಿ ನಾವು ಇಂಗುವಂತೆ ಮಾಡಿದ್ವಿ. ಇದು ಇನ್ಸ್ಟಿಟ್ಯೂ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇನ್ನೊಂದು ಆಳವಾದ ಉಳುಮೆ ಅಂತೀವಿ ನಾವು. ಮೂರು ವರ್ಷಕ್ಕೆ ಒಂದ್ಸಲ ನೀವು ಏನ್ ಮಾಡಬೇಕು, ಆಳವಾದ ಉಳುಮೆ ಮಾಡಬೇಕು. ಆಳವಾದ ಉಳುಮೆ ಮಾಡೋದ್ರಲ್ಲಿ ಏನಾಗ್ತದೆ, ಇನ್ಫಿಲ್ಟ್ರೇಷನ್ ರೇಟ್ ಜಾಸ್ತಿ ಆಗ್ತದೆ. ಸೊ ನೀರು ಇಂಗುವಂತೆ ನಾವು ಮಾಡ್ಲಿಕ್ಕೆ ಇದು ಸಹಾಯ ಆಗ್ತದೆ. ಆಮೇಲೆ ಮಾಗಿ ಉಳುಮೆ ಅಂತೀವಿ, ಇದಂತೂ ತಮ್ಗೆಲ್ಲ ಗೊತ್ತಿದೆ ನೀವು ಮಾಡ್ತಾ ಇದ್ರಿ. ಅಥವಾ ಪಲ್ಟಿ ನೇಗಲ್ ಅಂತೀವಿ ನಾವು. ಅದು ಅದನ್ನು ಕೂಡ ಮಾಡೋದ್ರಿಂದ ನಿಮ್ಗೆ ಕಳೆಗಳು ಕೂಡ ಕಡಿಮೆ ಆಗ್ತವೆ, ಇನ್ಫಿಲ್ಟ್ರೇಷನ್ ರೇಟ್ನು ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಮಿಶ್ರ ಬೆಳೆ ಪದ್ಧತಿ, ಬೇರೆ ಬೇರೆ ಕ್ರಾಪ್ ಹಾಕೊಂಬೋದು, ನಿಮಗೂ ಅದು ಎಲ್ಲ ಗೊತ್ತಿದೆ. ಆಮೇಲೆ ದೋಣಿ ಸಾಲು ಅಥವಾ ದಿಂಡು ಸಾಲು ಅಂತೀವಿ, ಇದಕ್ಕೆ ಇಂಗ್ಲಿಷ್ನಲ್ಲಿ ರಿಜ್ಜಸ್ ಅಂಡ್ ಫರೋಸ್ ಅಂತೀವಿ. ಈಗ ಏನಂದ್ರೆ ಕಾಲುವೆಗಳು ಮಾಡ್ಕೊಬೋದು, ದಿಂಡು ಸಾಲುಗಳು ಮಾಡ್ಕೊಬೋದು. ಮಳೆ ಬಿದ್ದಿದ ತಕ್ಷಣ ಏನಾಗ್ತದೆ, ಆ ದಿಂಡು ಸಾಲಿನಲ್ಲಿ ನೀರು ನಿಂತು ನಾವು ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಆಮೇಲೆ ಇನ್ನೊಂದು ಚೌಕು ಮಡಿಗಳು ಅಂತೀವಿ. ಚೌಕು ಮಡಿ ಅಂತಂದ್ರೆ ಈಗ ಉದಾಹರಣೆಗೆ ಒಂದು 3 ಮೀಟರ್ x 3 ಮೀಟರ್ ಚೌಕು ಮಡಿಗಳನ್ನು ನಿರ್ಮಿಸಿ ಆ ಬಿದ್ದಂತ ನೀರನ್ನು ನಾವು ಅಲ್ಲೇ ಸಂಗ್ರಹಣೆ ಮಾಡ್ಕೊಳಕ್ ಇದು ಉಪಯೋಗ ಆಗ್ತದೆ. ಈ ಚೌಕು ಮಡಿಗಳನ್ನು ನಾವು ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಒಂದು ಕಂಪಾರ್ಟ್ಮೆಂಟ್ ಬಂಡ್ ಫಾರ್ಮರ್ಸ್ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀವಿ. ಅಂದ್ರೆ ಈಗ ರೈತರು ಏನ್ ಮಾಡ್ತಾ ಇದಾರೆ, ಸಲಿಕೆಲಿಂದ ನಾವು ಏರು ಮಡಿಗಳು ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ಲೇಬರ್ಸ್ ಜಾಸ್ತಿ ಆಗ್ತಾ ಇದಾರೆ. ಆದ ಕಾರಣ ಟ್ರ್ಯಾಕ್ಟರ್ಲಿಂದ ಆಟೋಮೆಟಿಕ್ ಆಗಿ ಇದು ಬಂಡ್ ಫಾರ್ಮರ್ ಮಾಡ್ಬಿಡ್ತದೆ. ಉಪಕರಣ ಇದೆ. ನೀವು ನಮ್ಮ ಕಾಲೇಜ್ಗೆ ಬಂದ್ರೆ ನಾನು ತೋರಿಸ್ತೀನಿ ನಿಮಗೆ. ಅದು ಎಷ್ಟು ಮೀಟರ್ ಬೇಕೋ ಅಷ್ಟು ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ವಿಡ್ತ್ ಫಿಕ್ಸ್ ಇರ್ತದೆ, ಟ್ರ್ಯಾಕ್ಟರ್ ವಿಡ್ತ್ ಎಷ್ಟು ಇರ್ತದಲ್ಲ ಅಷ್ಟು ವಿಡ್ತು. ಲೆಂತ್ ನೀವು 5 ಮೀಟರ್, 6 ಮೀಟರ್, 9 ಮೀಟರ್, 10 ಮೀಟರ್ ನೀವು ಹೆಂಗ ಸೆಟ್ ಮಾಡ್ತೀರಿ ಆ ತರ ಅದು ಬಂಡ್ ಮಾಡ್ಕೋತಾ ಹೋಗ್ಬಿಡ್ತದೆ. ಸೊ ಇದು ಬಹಳ ಅನುಕೂಲಕರವಾದ ಒಂದು ಉಪಕರಣ ಇದೆ. ತಾವು ಇದು ಇದನ್ನು ನೀವು ಉಪಯೋಗಿಸ್ಕೊಂಡು ಇದ್ರದ ಮಾಹಿತಿಯನ್ನು ಪಡೆದುಕೋಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಅಂದ್ರೆ ಈ ಚೌಕು ಮಡಿಗಳನ್ನ ಮಾಡೋದು, ರಿಜಿಸ್ ಅಂಡ್ ಫರೋಗಳನ್ನ ಮಾಡೋದು ಬೆಳೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಖಾಲಿ ಭೂಮಿ ಇದ್ದಾಗ ಮಾಡ್ಬೇಕು. ಖಾಲಿ ಭೂಮಿ ಇದ್ದಾಗ ಮಾಡ್ಬೇಕು. ಇವೆಲ್ಲ ನಾ ಹೇಳ್ತಾ ಇರೋದು ಮಳೆ ಪೂರ್ವದಲ್ಲಿ ಮಾಡ್ಬೇಕಿದು. ಈ ಚೌಕು ಮಡಿ ಮಾಡಿದ್ಮೇಲೆ ನೀವು ಡೈರೆಕ್ಟ್ ಸೋಯಿಂಗ್ ಮಾಡಿ ಅದು ಇದು ಆಗ್ಲಿ ಅಂತಂದ್ರೆ ಕೆಡಿಸೋಗ್ಬಿಡ್ತದ ಬಂಡ್ಸ್ ಇಲ್ಲೇ. ಯಾಕಂತಂದ್ರೆ ನೀವು ಮೊದಲನೇ ಮಳೆ ನೀವು ಹಾರ್ವೆಸ್ಟ್ ಮಾಡಿ ಇಟ್ಕೊಳ್ಳಿದ್ರಿ, ಮೊದಲೇ ಬಿದ್ದಂತ ಮಳೆ ನೀರು ಸಂಪೂರ್ಣ ಸಂರಕ್ಷಣೆ ಆಗ್ಬಿಡ್ತದ. ಅವಾಗ ನೀವು ಡೈರೆಕ್ಟ್ ಸೋಯಿಂಗ್ ಮಾಡಬಹುದು ಇದರಲ್ಲಿ. ಆಮೇಲೆ ಇನ್ನೊಂದು ಏರು ಮಡಿ ಪದ್ಧತಿ ಅಂತಂದ್ವಿ. ಈಗ ನೀವು ನೋಡಿರ್ಬೋದು ಲಾಸ್ಟ್ ಇಯರ್ ಸುಮಾರು 900 ರಿಂದ 1000 mm ಮಳೆ ಆಯ್ತು. ನಮ್ದು ಸಾಧಾರಣವಾಗಿ ಮಳೆ 650 mm ಇತ್ತು, ಲಾಸ್ಟ್ ಇಯರ್ ಜಾಸ್ತಿ ಮಳೆ ಆಯ್ತು. ಹೀಗಾಗಿ ತೊಗರೆ ಬೆಳೆಯಲ್ಲಿ ನಟೆ ರೋಗ ಜಾಸ್ತಿ ಆಗಿರೋದ್ರಿಂದ ಇಂಥವೆಲ್ಲ ಸ್ವಲ್ಪ ರೋಗ ಬಂತು. ಇದಕ್ಕೆ ನಾವು ಏರು ಮಡಿಗಳನ್ನು ಸ್ವಲ್ಪ ಮಾಡ್ಕೊಳ್ಬೇಕು. ಏರು ಮಡಿ ಮಾಡ್ಕೊಂಡ್ರಿಂದ ಜಾಸ್ತಿ ಮಳೆ ಬಿತ್ತಂತಂದ್ರು ಸೈಡ್ ಫರೋಸ್ ನಲ್ಲಿ ನೀರು ಹರಿದ್ಕೊಂಡು ಹೋಗಿ ನಾವು ಹೊರಗಡೆ ಹಾಕಬಹುದು. ಇದು ಏರು ಮಡಿ ಪದ್ಧತಿ. ಆಮೇಲೆ ಇನ್ನೊಂದು ಸಸ್ಯ ಹೊದಿಕೆ ಅಂತಂತೀವಿ, ಅಂದ್ರೆ ಮಲ್ಚಿಂಗ್. ಯಾವುದೇ ಒಂದು ಪಳವಳಿಕೆ ಇರಬಹುದು, ಅದನ್ನು ಉಪಯೋಗ ಮಾಡಿಕೊಂಡು ನೀವು ಮಲ್ಚಿಂಗ್ ಮಾಡಬಹುದು. ಸಸ್ಯದ ಅವಶೇಷಗಳು ಕಸ ಅಂತ ಹೇಳ್ತೀವಿ, ಕಸ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನೀವು ಮಲ್ಚಿಂಗ್ ಆಗಿ ಉಪಯೋಗಿಸಿಕೊಂಡು ಮಣ್ಣಿನ ತೇವಾಂಶವನ್ನು ಕಾಪಾಡಬಹುದು. ಅಥವಾ ಪ್ಲಾಸ್ಟಿಕ್ ಮಲ್ಚ್ ಅಂತೂ ತಮ್ಗೆಲ್ಲ ಗೊತ್ತಿದೆ, ಪ್ಲಾಸ್ಟಿಕ್ ಮಲ್ಚ್ ಹಾಕೋದ್ರಿಂದ ನಿಮ್ಮ ಆವಿ ಪ್ರಮಾಣ ಕಡಿಮೆ ಆಗ್ತದೆ. ಆಮೇಲೆ ಜಗಲಿ ಆಕಾರದ ಏರು ಮಡಿಗಳನ್ನು ನೀವು ನಿರ್ಮಿಸಿಕೊಳ್ಬಹುದು. ಇನ್ನೊಂದು ಮುಖ್ಯವಾಗಿ ಭೂಮಿ ಮಟ್ಟ ಮಾಡ್ಕೊಬಹುದು, ಲೆವಲಿಂಗ್. ಯಾಕಂದ್ರೆ ನಿಮ್ಮ ಭೂಮಿ ಏರು ತಗ್ಗು ಏರು ಇತ್ತಂತಂದ್ರೆ ಏನಾಗ್ತದೆ, ಮಳೆ ಬಿದ್ದಂತ ನೀರು ಇಳಿಜಾರು ಪ್ರದೇಶಕ್ಕೆ ಹೋಗಿ ಹರ್ಕೊಂಡು ಹೋಗ್ಬಿಡುತ್ತೆ, ಮೇಲ್ಗಡೆ ಪ್ರದೇಶದಲ್ಲಿ ನೀರೇ ಹತ್ತಂಗಿಲ್ಲ. ಸೊ ಅದ್ರ ಕಡೆಯಿಂದ ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಭೂಮಿ ಲೆವೆಲ್ ಇದ್ರೆ ಬಹಳ ಅನುಕೂಲಕರವಾಗ್ತದೆ. ಇದಕ್ಕೆ ನಾವು ಲೇಸರ್ ಲೆವೆಲಿಂಗ್ ಅಂತಂತಾನು ಒಂದು ಉಪಕರಣ ಇದೆ. ಇದು ಲೇಸರ್ ಲೆವೆಲಿಂಗ್ ಮಾಡೋದ್ರಿಂದ ಸುಮಾರು 20-25% ನೀರನ್ನು ನೀವು ಉಳಿತಾಯ ಮಾಡಬಹುದು. ಆಮೇಲೆ ಭೂಮಿ ತೇವಾಂಶ ಕೂಡ ಹಿಡಿದಿಟ್ಕೊಳಕ ಇದು ಸಾಧ್ಯವಾಗ್ತದೆ. ಇವೆಲ್ಲ ಏನಂತಂದ್ರೆ ಇನ್ಸ್ಟಿಟ್ಯೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ನಾವು ಅಗ್ರೋನಾಮಿಕ್ ಮೆಜರ್ಸ್ ಅಂತಾನು ನಾವು ಹೇಳಬಹುದು. ಇನ್ನೊಂದು ಏನಂತಂದ್ರೆ ಮುಖ್ಯವಾಗಿ ತಾಂತ್ರಿಕ ಕ್ರಮಗಳು. ತಾಂತ್ರಿಕ ಕ್ರಮಗಳ ಇಂಗ್ಲಿಷ್ನಲ್ಲಿ ನಾವು ಇಂಜಿನಿಯರಿಂಗ್ ಮೆಜರ್ಸ್ ಅಂತ. ಈ ಇಂಜಿನಿಯರಿಂಗ್ ಮೆಜರ್ಸ್ ನಲ್ಲಿ ವಿವಿಧ ಪದ್ಧತಿಗಳದಾವ. ಸ್ಟ್ರಕ್ಚರ್ಸ್ ಇದನ್ನು ಬಹಳ ಇಂಪಾರ್ಟೆಂಟ್, ಇದನ್ನು ನೀವು ಏಪ್ರಿಲ್ ಮೇ ನಲ್ಲಿ ಪೂರ್ವವಾಗಿ ಮಾಡ್ಕೋಬೇಕು ನೀವು. ಇದರಲ್ಲಿ ಮೊದಲನೇದಾಗಿ ನಾವು ಸಮಪಾತಳಿ ಬದುಗಳು ಅಂತೀವಿ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಕಂಟೂರ್ ಬಂಡ್ಸ್ ಅಂತೀವಿ. ಇದೆಲ್ಲ ತಮ್ಗೆ ಗೊತ್ತಿದೆ, ಬದುಗಳು ಹಾಕೊಂತೀರಿ ನೀವು, ಒಡ್ ಹಾಕೋದ್ರೆ ರೈತರಿಗೆಲ್ಲ ಗೊತ್ತು ಗೊತ್ತು ಗೊತ್ತು, ನೀರೆಲ್ಲ ಹರಿತದ ಎಲ್ಲಿ ಮಾಡ್ಬೇಕು ಬಚ್ಚಲ ಬಿಡ್ಬೇಕು ಅನ್ನೋದು ರೈತರಿಗೆಲ್ಲ ಗೊತ್ತಿರ್ತದೆ ಗೊತ್ತಿರ್ತದೆ. ಇದರಲ್ಲಿ ಏನಂತಂದ್ರೆ ಇದರಲ್ಲಿ ಒಂದು ವಿನ್ಯಾಸ ಬಹಳ ಇಂಪಾರ್ಟೆಂಟ್. ಈಗ ನಿಮ್ಮ ಭೂಮಿಯಲ್ಲಿ ಕೆಂಪ್ ಮಣ್ಣಿದೆ, ಕೆಂಪ್ ಮಣ್ಣು ಇತ್ತು ಅಂತಂದ್ರೆ ಎಷ್ಟು ಹೈಟ್ ಇಡಬೇಕು, ಅದು ಸ್ಲೋಪ್ ಎಷ್ಟು ಇಡಬೇಕು, ಮೇಲಿಂದ ವಿಡ್ತ್ ಕೆಳಗಡೆ ಬಂಡ್ ವಿಡ್ತ್ ಎಷ್ಟಿರ್ಬೇಕು, ಆಮೇಲೆ ಕಪ್ಪು ಮಣ್ಣಲ್ಲಿ ಇದ್ರೆ ಎಷ್ಟು ಇಡಬೇಕು ನೀವು. ಈಗ ಕೆಂಪ್ ಮಣ್ಣಲ್ಲಿ ನಾವು ಹತ್ರ ಹತ್ರ ಮಾಡ್ಕೋಬೇಕಾಗ್ತದೆ ಬದುಗಳು, ಕಪ್ಪು ಭೂಮಿನಲ್ಲಿ ದೂರ ಮಾಡಿಕೊಂಡ್ರು ನಡೀತದೆ ಆ ಥರ. ಇನ್ನೊಂದು ಈ ಸಮಪಾತಳಿ ಬದುಗಳು ಎಲ್ಲಿ ನಮ್ಮ ಮಳೆ ಅಭಾವ ಇರ್ತದೆ, ಅಂದರೆ 600-700 mm ಒಳಗಡೆ ಏನು ಮಳೆ ಬೀಳೋ ಪ್ರದೇಶದಲ್ಲಿ ಈ ಕಂಟ್ರ್ ಬಂಡ್ಸನ್ನು ನೀವು ಹಾಕೋಬೇಕು. ಆಮೇಲೆ ಒಂದು ಸ್ಲೋಪ್ ಇಳಿಜಾರು ಏನಿರ್ತದೆ 0.5-2% ಸ್ಲೋಪ್ ಇದ್ದಂಥ ಒಂದು ಜಾಗದಲ್ಲಿ ಕಂಟ್ರ್ ಬಂಡ್ಸನ್ನು ನೀವು ನಿರ್ಮಿಸಬೇಕು. ಇನ್ನೊಂದು ನೆಕ್ಸ್ಟ್ ಅಂದರೆ ವಾರ್ಡಿ ಬದು ಅಂತ ಬರ್ತದೆ, ಇದಕ್ಕೆ ನಾವು ಗ್ರೇಡೆಡ್ ಬಂಡ್ಸ್ ಅಂತೀವಿ. ಇದು ಎಲ್ಲಿ ಅಂತಂದರೆ ಹೆಚ್ಚು ಬೀಳುವ ಪ್ರದೇಶದಲ್ಲಿ, ಈಗ ಮಳೆಯ ಪ್ರಮಾಣ 1000 mm ಕಿತ್ತನೂ ಜಾಸ್ತಿ ಇರ್ತದೆ, ಅಲ್ಲಿ ನಾವು ವಾರ್ಡಿ ಬದು ಗ್ರೇಡೆಡ್ ಬಂಡ್ಸ್ ಅಂತೇಳಿ ಹಾಕೋಬೇಕು. ಹೆಚ್ಚಾದ ನೀರು ಹರಿದ್ಕೊಂಡು ಹೋಗುವಂಥ ಒಂದು ಪ್ರೊವಿಷನ್ ಕೊಟ್ಟಿರ್ತೀವಿ ಇದರಲ್ಲಿ. ಸೊ ಹೀಗಾಗಿ ನೀರು ನಿಲ್ಲಂಗಿಲ್ಲ, ಅದು ಹೆಚ್ಚಾದ ನೀರನ್ನು ಬದು ಮೇಲಿನ ಆ ಕಡೆ ಒಂದ್ ಕಡೆಯಿಂದ ಹಾಯಿಸಿ ಹೋಗ್ತದೆ. ಆಮೇಲೆ ಜಗತಿ ಭೂಮಿ ಬೆಂಚ್ ಟೆರೆಸ್ ಅಂತೀವಿ, ಈಗ ನಿಮ್ಮ ಭೂಮಿಗಳು ಎಲ್ಲೋ ಗುಡ್ಡದಲ್ಲಿ ಇರ್ತವೆ, ಇಳಿಜಾರು ಪ್ರದೇಶದಲ್ಲಿ ಇರ್ತವೆ, ಅಲ್ಲಿ ನಾವು ಬೆಂಚ್ ಟೆರೆಸ್ ಟೆರೆಸಿಂಗ್ ಅಂತೇಳಿ ಮಾಡ್ಕೊಳ್ತೀವಿ. ಇದರಲ್ಲಿ ಏನಂತಂದ್ರೆ ಕಟ್ ಅಂಡ್ ಫಿಲ್, ಸ್ವಲ್ಪ ಸಾಯಿಲ್ ಕಟ್ ಮಾಡ್ಕೊಂಡು ನಾವು ಫಿಲ್ ಮಾಡ್ಕೊಂಡು ಸ್ಟೆಪ್ ವೈಸ್, ನಿಮ್ಮ ಸ್ಟೆಪ್ಸ್ ಹೆಂಗಿರ್ತಾವಲ್ಲ ಮನೆಯಲ್ಲಿ ಆ ತರ ಸ್ಟೆಪ್ಸ್ ಮೇಲೆ ನೀವು ಉಳುಮೆ ಮಾಡಿ ನೀವು ಬಿತ್ಕೊಳ್ಬಹುದು. ಇದು ಬೆಂಚ್ ಟೆರೆಸ್ ಬಹಳ ಅಂದ್ರೆ ಶೇಕಡ ಬಹಳ ಇಳಿಜಾರಿದ್ದಂತ ಪ್ರದೇಶ, ಹಾ 6-10 ಇಳಿಜಾರು ಸ್ಲೋಪ್ ಇರ್ತದ, ಅಲ್ಲಿ ನಾವು ಈ ಜಗತಿ ಭೂಮಿ ಅನ್ನ ನಾವು ನಿರ್ಮಿಸ್ಬೇಕು. ಆಮೇಲೆ ಇನ್ನೊಂದು ಗುಂಡು ಕಲ್ಲಿನ ತಡೆ ಅಂತೀವಿ, ಅಂದ್ರೆ ಸ್ಟೋನ್ ಬಂಡಿಂಗ್. ಈಗ ನಿಮ್ಗೆ ಸಾಕಷ್ಟು ಜಮೀನಲ್ಲಿ ಕಲ್ಗಳು ಸಿಗ್ತಾ ಇರ್ತವೆ, ಸೊ ಈ ಕಲ್ಲುಗಳನ್ನು ಜೋಡಿಸ್ಕೊಂಡು ಬಂಡ ನಿರ್ಮಿಸಬೇಕು. ಈ ಸಮಪಾತಳಿ ಬಂದು ಅಂತಂದ್ರೆ ಮಣ್ಣಿನಿಂದ ನಿರ್ಮಿಸ್ತೀವಿ, ಇದು ಏನಂತಂದ್ರೆ ಸ್ಟೋನ್ ಬಂಡಿಂಗ್. ಸ್ಟೋನ್ ಬಂಡಿಂಗ್ ಎಲ್ಲಾ ಸ್ಟೋನ್ ಗಳು ಕರೆಕ್ಟ್ ಆಗಿ ಹೊಂದಿಸ್ಕೊಂಡು, ಇದರಲ್ಲಿ ಏನಾಗ್ತದೆ ಅಂತಂದ್ರೆ ಮಳೆ ಬಿದ್ದಿದ ತಕ್ಷಣ ನೀರಷ್ಟೇ ಹರಿದ್ಕೊಂಡು ಹೋಗ್ತದೆ, ಮಣ್ಣೆಲ್ಲ ಅಲ್ಲೇ ತಡೆ ಆಗ್ಬಿಡ್ತದೆ. ಇದನ್ನು ಬಹಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಸಂಕನ್ ಪಾಂಡ್ ಅಂತೀವಿ, ತೋಡು ಗುಂಡಿಗಳು. ಅಲ್ಲಲ್ಲಿ ಈಗ ನಿಮ್ಮ ಜಮೀನು ಇಳಿಜಾರು ಪ್ರದೇಶದಲ್ಲಿ ಇತ್ತು, ಮೇಲ್ಗಡೆ ಇಳಿಜಾರು ಪ್ರದೇಶದಲ್ಲಿ ಇತ್ತು ಅಂತಂದ್ರೆ ರಭಸವಾಗಿ ನೀರು ಹರ್ಕೊಂಡು ಬರ್ತಾ ಇರ್ತದೆ, ಅದಕ್ಕೆ ಸಣ್ಣ ಸಣ್ಣ ಸಂಕೇನ್ ಪಾಂಡ್ಗಳಂತೂ ಕೂಡ ಮಾಡಿಕೊಂಡು ನಿಮ್ಮ ಅಕ್ಕಪಕ್ಕದ ಅಂತ ಒಂದು ಬೋರ್ವೆಲ್ಗಳನ್ನು ಕೂಡ ನೀವು ರೀಚಾರ್ಜ್ ಮಾಡಬಹುದು. ಇದರಿಂದ ಇನ್ನೊಂದು ರಬಲ್ ತಡೆ ಅಂತೀವಿ, ಈ ರಬಲ್ ತಡೆ ಅಂತಂದ್ರೆ ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳು ಹರ್ಕೊಂಡು ಹೋಗಿರ್ತಾವ ನಿಮ್ ಜಮೀನ್ ಪಕ್ಕದಲ್ಲಿ, ಸಣ್ಣಗಳು ಬಿದ್ದಿರ್ತಾವ ಕೊರ್ಕೊಂಡು ಕೊರ್ಕೊಂಡು ಕಾಲಾಂತರದಿಂದ ಅದು ಹಳ್ಳ ಕೊಳ್ಳಗಾಗಿ ಸಣ್ಣ ಒಂದು ಜರಿಯಾಗಿ ಮಾರ್ಪಾಡಾಗಿರ್ತಾವ, ಅಲ್ಲಿ ನೀವು ಏನ್ ಮಾಡ್ಬೇಕು ಕಲ್ಲುಗಳನ್ನು ಜೋಡಣೆ ಮಾಡ್ಬೇಕು ಅಲ್ಲಲ್ಲಲ್ಲಿ. ಫಾರ್ ಎಕ್ಸಾಂಪಲ್ ಒಂದು 50 meter ಬಿಟ್ಟು ಒಂದೊಂದೊಂದೊಂದು ತಡೆಗಳು ಕಲ್ಲಿನ ತಡೆಗಳನ್ನು ನೀವು ನಿರ್ಮಿಸ್ಬೇಕು. ಇದ್ರ ಆಳ ಜಾಸ್ತಿ ಇತ್ತಂತಂದ್ರೆ ಈ ರಬಲ್ ತಡೆಗಳನ್ನು ನಿರ್ಮಿಸ್ಬೇಕು. ಆಳ ಅಂತಂದ್ರೆ ಒಂದು 3 meter ಕಿತ್ತನೂ ಜಾಸ್ತಿ ಆಳ ಇರ್ತದೆ, ಅಲ್ಲಿ ನೀವು ರಬಲ್ ತಡೆಗಳನ್ನು ನೀವು ನಿರ್ಮಿಸ್ಬೇಕು. ಇನ್ನು ಒಂದು ಗೇಬಿಯನ್ ಕಲ್ಲಿನ ತಡೆಗಳಂತ ಬರ್ತದೆ, ಗೇಬಿಯನ್ ಸ್ಟ್ರಕ್ಚರ್ ಅಂತಂದ್ರೆ ಒಂದು ಪೆಟ್ಟಿಗೆ ಆಕಾರದ ಒಂದು ಆಕಾರ ಮಾಡಿ ನಾವು ಅಲ್ಲಿ ಕಲ್ಲುಗಳನ್ನು ಜೋಡಿಸಿ ಅದಕ್ಕೊಂದು ಆ ಕಲ್ಲುಗಳ ಗ್ರೂಪ್ ಏನಿರ್ತದ ಅದಕ್ಕೆ ಒಯ್ದು ನಾವು ಜೋಡಣೆ ಮಾಡ್ತೀವಿ. ಈಗ ಒಂದ್ ಕಲ್ ಇದ್ರೇನೋ ಒಂದು ಹರ್ಕೊಂಡು ಹೋಗೋ ಚಾನ್ಸಸ್ ಇರ್ತದೆ, ಸೊ ಅದಕ್ಕೆ ನಾವು ಕಲ್ಲಿನ ಗುಂಪು ಮಾಡಿ ಆ ಒಂದು ದಾರದಲ್ಲೋ ಅಥವಾ ಒಂದು ಪೆಟ್ಟಿಗೆಯಲ್ಲಿ ಕಲ್ಲುಗಳನ್ನು ಹಾಕಿ ಅದನ್ನು ಜೋಡಣೆ ಮಾಡ್ತೀವಿ, ಅದಕ್ಕೆ ಗೇಬಿಯನ್ ಸ್ಟ್ರಕ್ಚರ್ ಅಂತೀವಿ. ಇದನ್ನು ಕೂಡ ನೀವು ಮಾಡಬಹುದು. ಇನ್ನು ಮೇಲೆ ಇದಂತೂ ಗೊತ್ತಿದೆ, ಕೃಷಿ ಹೊಂಡ ಇದು ಅಂತೂ ತಮ್ಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಕೆಂಪು ಮಣ್ಣಿನಲ್ಲಿ 1 hectare ಪ್ರದೇಶದಲ್ಲಿ ಸುಮಾರು 166 ghm ನೀರಷ್ಟು ನೀವು ಸಂಗ್ರಹಣೆ ಮಾಡಬಹುದು. ಅದೇ ತರ ಬ್ಲ್ಯಾಕ್ ಸಾಯ್ಲ್ ಅಲ್ಲಿ ಅಂದ್ರೆ ಕಪ್ಪು ಮಣ್ಣಿನಲ್ಲಿ 1 hectare ಪ್ರದೇಶದಲ್ಲಿ ಸುಮಾರು 300 ghm ನೀರಷ್ಟು ನೀವು ಶೇಖರಣೆ ಮಾಡಬಹುದು. ಇದು ಒಂದು ಥಂಬ್ ರೂಲ್, ಕೃಷಿ ಹೊಂಡ ಇಷ್ಟು ನೀರನ್ನು ನೀವು ಸಂಗ್ರಹಣೆ ಮಾಡಿ ಇಟ್ಕೊಂಡು ಅದನ್ನು ನೀವು ಸಪ್ಲಿಮೆಂಟಲ್ ಇರಿಗೇಷನ್ ಅಂದ್ರೆ ಕ್ರೂಷಿಯಲ್ ಪೀರಿಯಡ್ನಾಗ ಈ ನೀರನ್ನು ನೀವು ಉಪಯೋಗ ಮಾಡ್ಕೊಳ್ಬಹುದು. ನಾ ಈಗಾಗಲೇ ಹೇಳಿದೆ ಕೆಂಪು ಮಣ್ಣಿನಲ್ಲಿ ನೀವು ಸಿಪೇಜ್ ಪರ್ಕುಲೇಷನ್ ಲಾಸಸ್ ಅರೆಸ್ಟ್ ಮಾಡಲೇಬೇಕು. ಯಾಕಂದ್ರೆ ನೀರು ಕೃಷಿ ಹೊಂಡದಲ್ಲಿ ನೀರು ಹಿಂಗ್ ಹೋಗ್ಬಿಡ್ತದೆ, ನಿಮಗೆ ಉಪಯೋಗ ಆಗಂಗಿಲ್ಲ. ಅದ್ರ ಕಡೆಯಿಂದ ನೀವೇನು ಈ ಕೆಂಪು ಮಣ್ಣಿನಲ್ಲಿ ನೀವು ಕೃಷಿ ಹೊಂಡ ನಿರ್ಮಿಸದೆ ಆದಲ್ಲಿ ಅಲ್ಲಿ ಏನ್ ಮಾಡಬೇಕು, ನೀವು ಲೇಯರ್ಸ್ ಹಾಕೊಳ್ಳೇಬೇಕು, ಸಿಮೆಂಟ್ ಲೈನಿಂಗ್ ಹಾಕೋಬೇಕು, ಇಲ್ಲಿಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ಕೋಬೇಕು, ಸೀಟ್ಗಳು ಹಾಕೊಳ್ಳೇಬೇಕು. ಅದು ಒಂದು 500 micron ಒಂದು ಥಿಕ್ನೆಸ್ ಬರ್ತದೆ, ಆ ಒಂದು ಸೀಟ್ ಅನ್ನು ಹಾಕೊಂಡು ಅಲ್ಲಿ ನೀವು 95% ಅಷ್ಟು ನೀರನ್ನು ನೀವು ಹಿಡಿದಿಟ್ಕೋಬಹುದು. ಒಂದು 5% ಅಲ್ಲಿ ಇಲ್ಲಿ ವೇಸ್ಟ್ ಆಗ್ತದೆ, 95% ಅಷ್ಟು ನೀರನ್ನು ನೀವು ಅಲ್ಲೇ ಸ್ಟೋರ್ ಮಾಡಿ ಇಟ್ಕೋಬಹುದು. ಇನ್ನೂ ಒಂದು ಮಿನಿ ಪರ್ಕುಲೇಷನ್ ಟ್ಯಾಂಕ್ ಅಂತ ಬಂದಿದೆ ಸರ್. ಈ ಮಿನಿ ಪರ್ಕುಲೇಷನ್ ಟ್ಯಾಂಕ್ ಪಾವಗಡ, ತುಮಕೂರು, ಕೋಲಾರ ಜಿಲ್ಲೆಯಲ್ಲಿ ಈ ಮಿನಿ ಪರ್ಕುಲೇಷನ್ ಟ್ಯಾಂಕ್ ಅಂತಂದ್ರೆ ಎಲ್ಲಿ ವೇಸ್ಟ್ ಲ್ಯಾಂಡ್ ಇರ್ತದೆ, ಕಮ್ಯುನಿಟಿ ಬೇಸ್, ಎಲ್ಲಾ ರೈತರು ಕಲ್ತು ಈ ಪರ್ಕುಲೇಷನ್ ಟ್ಯಾಂಕ್ ಅನ್ನು ಮಾಡ್ಕೊಂಡು ಆದಲ್ಲಿ ಏನಾಗ್ತದೆ, ನಿಮ್ಮ ಸುತ್ತಮುತ್ತಲಿನ ಬೋರ್ಗಳ ರೀಚಾರ್ಜ್ ಮಾಡ್ಲಿಕ್ಕೆ ಇದು ಮೇನ್ ಇಂಪಾರ್ಟೆಂಟ್. ಈಗ ನೀವು ಒಂದು 10 ಹಿಂದೆ ಹೇಳ್ತಿದ್ವಿ ನಾವು ಚಿತ್ರದುರ್ಗ ಕೋಲಾರನಲ್ಲಿ 1,000 ಕೊರೆದ್ರು ನೀರ್ ಬರ್ತಾ ಇಲ್ಲ ನಮಗೆ ಅಂತೇಳಿ, ಈಗ ಉಲ್ಟಾ ಆಗಿದೆ ಅದು. ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಅಷ್ಟು ಆಳವಾಗಿ ಹೋಗ್ತಾ ಇದೀವಿ, ಬಟ್ ಪಾವಗಡ್ ತುಮಕೂರು ಏರಿಯಾನಲ್ಲಿ ಅಲ್ಲೆಲ್ಲ ಈ ಪರ್ಕುಲೇಷನ್ ಟ್ಯಾಂಕ್ ಅವರೆಲ್ಲ ಮಾಡ್ಕೊಂಡಿದ್ದಾರೆ ರೈತರು. ಈಗ ಅಲ್ಲಿ 400-500 ಫೀಟಿಗೆಲ್ಲ ನೀರ್ ಬರ್ತಾ ಇದೆ. ಸೊ ಹೀಗಾಗಿ ಈ ಪರ್ಕುಲೇಷನ್ ಟ್ಯಾಂಕು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಲಾಸ್ಟ್ ಅಂತಂದ್ರೆ ಒಂದು ಚೆಕ್ ಡ್ಯಾಮ್ ಇದೆ ಸರ್. ಚೆಕ್ ಡ್ಯಾಮ್ ಅಂತೂ ತಮ್ಗೆಲ್ಲ ಗೊತ್ತಿದೆ, ಒಂದೇ 2-3 ಅಂಶಗಳು ಹೇಳ್ತೀನಿ ಕರೆಕ್ಟ್. ಚೆಕ್ ಡ್ಯಾಮ್ ಅನ್ನು ಎಲ್ಲಿ ನಿರ್ಮಿಸಬೇಕು, ವೈಜ್ಞಾನಿಕವಾಗಿ ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ, ನಿಮ್ದೊಂದು ಹಳ್ಳ ಹರ್ಕೊಂಡು ಬರ್ತಾ ಇದೆ ಅಂತ, ಅದು 100 ಸ್ಟ್ರೇಟ್ ಇರ್ಬೇಕು. ಆಮೇಲೆ ಆಳ ಒಂದ್ 2 ಕಿತ್ತನು ಆಳ ನೀವು ಎಲ್ಲಿ ನಿರ್ಮಿಸ್ಬೇಕು ಗೋಡೆ, ಅದು ಆಳ ಇರ್ಬೇಕು, ಡ್ರಾಪ್ ಇರ್ಬೇಕು ಅಲ್ಲಿ. ಆಮೇಲೆ ಸೈಡ್ ನಲ್ಲಿ ಗಟ್ಟಿ ಒಂದು ಭೂಮಿ ಇರ್ಬೇಕು. ಯಾಕಂತಂದ್ರೆ ನೀವು ಎಲ್ಲೋ ಒಂದ್ ಕಡೆ ನಿರ್ಮಿಸಿದ್ರೆ ಅಂತಂದ್ರೆ ಅದು ಇಮಿಡಿಯೇಟ್ಲಿ ಟರ್ನ್ ತೋತದ, ಅದು ಒಡೆದೋಗ್ಬಿಡ್ತದೆ. ಅದಕ್ಕೆ ಸ್ಟೇಟ್ ಇರ್ಬೇಕು ನಿಮ್ದು ಅಲ್ಲಿ, ಅಂತ ಜಾಗವನ್ನು ನೀವು ಚೆಕ್ ಡ್ಯಾಮ್ ಅಲ್ಲಿ ಉಪಯೋಗ. ಈ ಚೆಕ್ ಡ್ಯಾಮ್ ನಿರ್ಮಿಸ್ಕೊಂಡ್ರಂತಂದ್ರೆ ನೀವು ನರ್ಸರಿಗೆ ಯೂಸ್ ಮಾಡ್ಕೋಬಹುದು, ದನಕರುಗಳು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಇನ್ನೊಂದು ಹೊಸದಾಗಿ ರಬ್ಬರ್ ಚೆಕ್ ಡ್ಯಾಮ್ ಅಂತ ಬಂದಿದೆ ಸರ್. ಒರಿಸ್ಸಾದಲ್ಲಿ ಭುವನೇಶ್ವರದಲ್ಲಿ ಈ ರಬ್ಬರ್ ಚೆಕ್ ಡ್ಯಾಮ್ ಅನ್ನು ಕಲ್ಲುಗಳನ್ನ ಜೋಡಣೆ ಮಾಡುದ, ಇದು ನಾವು ಕಲ್ಲುಗಳನ್ನು ಜೋಡಣೆ ಮಾಡ್ತೀವಿ. ಇದು ಏನಂತಂದ್ರೆ ಒಂದು ಟೈರ್ ಟೈಪ್, ರಬ್ಬರ್ ಟೈಪ್, ರಬ್ಬರ್ದು ಒಂದು ಟ್ಯೂಬ್ ಇರ್ತದೆ. ಆ ನಾವು ಕಲ್ಲಿಡದಲ್ಲಿ ಅವ್ರು ಏನ್ ಮಾಡ್ತಾರೆ, ಇದು ರಬ್ಬರ್ ಟ್ಯೂಬ್ ಇಟ್ಬಿಡ್ತಾರೆ. ಈಗ ರಬ್ಬರ್ ಟ್ಯೂಬ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ನೀರ್ ತುಂಬುತ್ತಾರೆ. ನೀರ್ ತುಂಬಿದ ತಕ್ಷಣ ಅದು ಉಬ್ಬಿಡ್ತದೆ, ಅಂದ್ರೆ ಹಿಂದ್ಗಡೆ ನೀರ್ ನಾವು ಸ್ಟೋರ್ ಆಗ್ತದ. ಅವಾಗ ಈಗ ನಂಗೆ ನೀರ್ ಬೇಡಪ್ಪ, ಹಿಂದ್ಗಡೆ ಜಾಸ್ತಿ ಮಳೆ ಆಯ್ತು, ಮುಂದ್ಗಡೆ ನಾವು ಬಿಡ್ಬೇಕಂದ್ರೆ ನೀರ್ ತೆಗೆದು ಬಿಡ್ತಾರೆ. ಆ ರಬ್ಬರ್ ಟ್ಯೂಬ್ ಸಣ್ಣದಾಗ್ಬಿಡ್ತದೆ, ಅವಾಗ ನೀರ್ ಹರ್ಕೊಂಡು ಹೋಗ್ಬಿಡ್ತದೆ ಸರ್. ಸೊ ಅಂದ್ರೆ ಈಗ ನಾವು ಚೆಕ್ ಡ್ಯಾಮ್ ಒಂದ್ಸಲ ನಿರ್ಮಿಸಿದೇವೋ ಕಲ್ಲಿಂದ ಅಂತಂದ್ರೆ ನಾವು ಹೆಚ್ಚು ಕಡಿಮೆ ಮಾಡಕ್ ಆಗಂಗಿಲ್ಲ. ಈ ರಬ್ಬರ್ ಲಿಂದ ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಆ ತರ ಒಂದು ನಾನು ರೀಸೆಂಟ್ ಆಗಿ ನಾನು ಒರಿಸ್ಸಾಕ್ ಹೋಗಿದ್ದೆ, ಅದನ್ನು ಅಲ್ಲಿ ನೋಡ್ಕೊಂಡು ಬಂದಿದ್ವಿ. ಅದನ್ನು ಕೂಡ ಇಲ್ಲಿ ಸಂಶೋಧನೆ ಮಾಡ್ತಾ ಇದೀವಿ ಸರ್. ಈಗ ಅದನ್ನು ಕೂಡ ಮಾಡ್ತಾ ಇದ್ವಿ. ಈಗ ಕೃಷಿ ಹೊಂಡ ರೈತರು ಮಾಡ್ತಾರೆ, ಕೃಷಿ ಹೊಂಡದಲ್ಲಿ ಬರ್ತಕ್ಕಂಥ ನೀರು ಬಹಳಷ್ಟು ಕೃಷಿ ಹೊಂಡಗಳು ಏನ್ ಮಾಡ್ತಾರೆ, 1-2 ಗಾಳ ತುಂಬಿಕೊಂಡ್ಬಿಡ್ತಾವೆ, ಮಣ್ಣು ತುಂಬಿಕೊಂಡ್ಬಿಡ್ತಾವೆ. ಹೇಗೆ ನೀರು ಎಂಟ್ರಿ ಆಗುದನ್ನ ಮಣ್ಣನ್ನು ಅರೆಸ್ಟ್ ಮಾಡಿ ನೀರಷ್ಟೇ ಕೃಷಿ ಹೊಂಡಕ್ಕೆ ಬರಬೇಕು, ಯಾವ ರೀತಿ ಮಾಡಬಹುದು? ಅಲ್ಲಿ ನಾವು ಏನಂತೀವಿ, ಇದು ಜಲಾಯನ ಪ್ರದೇಶ ಅಂತೀವಿ, ಒಂದು ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ. ಇದು ನಾವು ಕೃಷಿ ಹೊಂಡದಲ್ಲಿ ಸ್ಟೋರ್ ಮಾಡ್ಕೊಬಹುದು, ಅದು ಸ್ಟೋರೇಜ್. ನಾವು ಆ ನೀರನ್ನು ಉಪಯೋಗ ಮಾಡ್ಕೋಬೋದಕ್ಕೆ ನಾವು ಅಚ್ಚುಕೊಟ್ಟು ಅಂದ್ರೆ ಕಮಾಂಡ್ ಏರಿಯಾ ಅಂತೀವಿ. ಸೊ 3 ಭಾಗ. ಈಗ ನಾವು ಮಳೆ ಬಿದ್ದಿದ ತಕ್ಷಣ ಕ್ಯಾಚ್ಮೆಂಟ್ ಏರಿಯಾಲಿಂದ ಜಲಾಯನ ಪ್ರದೇಶದಲ್ಲಿ ನೀರು ಹರ್ಕೊಂಡು ಬರ್ತಾ ಇರ್ತದಲ್ಲ, ಅದಕ್ಕೆ ಒಂದು ಕಾಲುವೆ ಮಾಡಿ ನಾವು ಇದಕ್ಕೆ ಕೃಷಿ ಹೊಂಡಕ್ಕೆ ಬರ್ತದೆ, ಕೃಷಿ ಹೊಂಡಕ್ಕೆ ಬರ್ತದೆ. ಅದಕ್ಕಿಂತ ಮುಂಚೆ ಸಿಲ್ ಟ್ರ್ಯಾಪ್ ಅಂತೇಳಿ ಮಾಡ್ಕೋಬೇಕು ಸರ್. ಅಂದ್ರೆ 1x1x1 ಅಷ್ಟು ಗುಂಡಿ ತೋಡ್ಕೋಬೇಕು ಅದಕ್ಕಿಂತ ಮುಂಚೆ. ಆ ಗುಂಡಿಯಲ್ಲಿ ನೀವು ಸ್ವಲ್ಪ ಏನಂತಂದ್ರೆ ಕಲ್ಲುಗಳು ಜೋಡಣೆ ಮಾಡಿಕೊಂಡು ಸ್ವಲ್ಪ ಆ ಹರಿದು ಬರೋಂತ ನೀರು ಫಸ್ಟ್ ಆ ಗುಂಡಿಯಲ್ಲಿ ಬೀಳಬೇಕು, ಸೆಟ್ಲ್ ಆಗಿ ಅಲ್ಲೇ ಹೂಳು ಬಿಟ್ಟು ಮೇಲ್ಗಡೆ ನೀರು ಪಾಸ್ ಆಗಂಗ ಮಾಡ್ಕೋಬೇಕು ಸರ್. ಇದು ಬಹಳ ಒಳ್ಳೆಯ ಒಂದು ಇದು ಪದ್ಧತಿ, ಒಂದು ಪದ್ಧತಿ ಇದು. ಯಾಕಂತಂದ್ರೆ ನೀವು ನೇರವಾಗಿ ಹಂಗೆ ಕೃಷಿ ಹೊಂಡಕ್ಕೆ ಬರಬಾರ್ದು ನೀರು. ಕೃಷಿ ಹೊಂಡಕ್ಕೆ ಬಂತು ಅಂತಂದ್ರೆ ಮತ್ತೆ JCP ಹೋಗಕ್ ಆಗಂಗಿಲ್ಲ, ನೀವು ಹೊಂಡ ತೆಗಿಲಕ್ಕೆ ಮತ್ತೆ ನೀವು ಲೇಬರ್ ಖರ್ಚು ಮಾಡಬೇಕು, ಇದೆಲ್ಲ ತುಂಬಾ ಖರ್ಚು. ಈ ಸಿಲ್ ಟ್ರ್ಯಾಪ್ ಅನ್ನು ನೀವು ಅಲ್ಲೇ ಎಂಡಿದಕ್ಕೆ ಒಂದ್ಸಲ ನೀವು ಕ್ಲೀನ್ ಮಾಡ್ಕೋಬಹುದು, 1 ಡೀಪ್ ಇರ್ತದೆ, ನೀವು ಇಮಿಡಿಯೇಟ್ಲಿ ಆಗಿ ಖಾಲಿ ಮಾಡ್ಕೋಬಹುದು ಅದು ಹೂಳನ್ನು. ಸೊ ಈ ಸಿಲ್ ಟ್ರ್ಯಾಪ್ ಬಹಳ ಇಂಪಾರ್ಟೆಂಟ್ ಸರ್ ಕೃಷಿ ಹೊಂಡಕ್ಕೆ. ತಾವು ತಜ್ಞರಾಗಿ ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ? ಯಾಕಂದ್ರೆ ಮಳೆ ನೀರು ನಮ್ಮಲ್ಲಿ ಮಳೆ ಬಹಳ ಒಂದು ಡಿಸ್ಟ್ರಿಬ್ಯೂಷನ್ ಏನಂತ ಹೇಳ್ತೀವಿ ಸರಿಯಾಗಿಲ್ಲ. ಒಂದ್ ಬಿತ್ತಂದ್ರೆ 100 mm ಬರ್ತದೆ, ಒಮ್ಮೆಮ್ಮೆ ಮಳೆ ಇರೋದಿಲ್ಲ 2 ತಿಂಗಳು 3 ತಿಂಗಳು. ಇಂತಹ ಸಂದರ್ಭದಲ್ಲಿ ಇದ್ರ ಮಹತ್ವ ಏನ್ ಹೇಳ್ತೀರಿ ಕೊನೆಯದಾಗಿ ರೈತರಿಗೆ? ಈಗ ರೈತರಿಗೆ ಅದನ್ನ ಹೇಳಕ್ ಇಚ್ಛೆ ಪಡೋದಂತಂದ್ರೆ, ಏಪ್ರಿಲ್ ಮೇ ಬಹಳ ಕ್ರೂಷಿಯಲ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಗೆ. ತಾವು ಸಾಕಷ್ಟು ಏನು ಕೆಲಸ ಮಾಡೋದಿದ್ರು ಭೂಮಿ ರೆಡಿ ಮಾಡ್ಕೊಂಬೋದು ಬಿಟ್ಟು ಅದನ್ನು ಅದ್ರ ಜೊತೆಯಲ್ಲೇ ನೀವು ಈ ಒಂದು ಮಳೆ ನೀರು ಕೊಯ್ಲು ಸ್ಟ್ರಕ್ಚರ್ಸ್ ಅನ್ನು ನೀವು ನಿರ್ಮಾಣ ಮಾಡಿ ಈ ಕೃಷಿ ಹೊಂಡ ಇರ್ಬೋದು ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬೋದು ಇಂಥವೆಲ್ಲ ಒಂದು ಅದಕ್ಕೆ ಮತ್ತೆ ಏರುಗಳನ್ನು ಹಾಕಬಹುದು. ಈಗ ವಡ್ಗಳು ಸ್ವಲ್ಪ ಜರಿಗೆ ಹೋಗಿರ್ತವೆ ಅಂತವೆಲ್ಲ ನೀವು ಈ ಕೆಲಸ ಕಾರ್ಯಗಳನ್ನು ಈ ಎರಡು ತಿಂಗಳಲ್ಲಿ ಮಾಡ್ಕೋಬಹುದು. ರೈತರು ಕೃಷಿ ಹೊಂಡ ಮಾಡಿರ್ತಾರೆ ಅವನು ಸಹ ರಿಪೇರಿ ಮಾಡ್ಕೋಬಹುದು, ಎಲ್ಲ ಕೃಷಿ ರಿಪೇರಿ ಮಾಡ್ಕೋಬಹುದು ಸರ್. ಆಮೇಲೆ ಈಗ ಏನಂತೀವಿ ನಾವು ಸ್ಟೋರ್ ಆಗಂತ ನೀರನ್ನು ನಾವು ಆವಿ ಪ್ರಮಾಣ ಕಡಿಮೆ ಮಾಡ್ಕೊಳಕ್ಕೆ ಮತ್ತೆ ಮೇಲ್ಗಡೆ ಮುಚ್ಕೊಬೋದನ್ನು ಕೂಡ ಮಾಡಬಹುದು. ಅಥವಾ ಥರ್ಮೋಕೋಲ್ ಅನ್ನು ನೀವು ನೀರಲ್ಲಿ ಆಪರೇಷನ್ ಲಾಸಸ್ ಜಾಸ್ತಿ ಇರ್ತದೆ. ಕಂಟಿನ್ಯೂಸ್ ಮಳೆ ಬಿತ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಪಾಂಡ್ ಎಲ್ಲ ತುಂಬಿಕೊಂಡ್ಬಿಡ್ತದೆ. ಯಾವಾಗ ನಿಮಗೆ ಮಳೆ ಅಭಾವ ಇರ್ತದಲ್ಲ ಆ ನೀರನ್ನು ನೀವು ಉಪಯೋಗ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಸಪ್ಲಿಮೆಂಟಲ್ ಇರಿಗೇಷನ್ ಅಂತೀವಿ. ಸಪ್ಲಿಮೆಂಟಲ್ ಇರಿಗೇಷನ್ಗೆ ನೀವು ಒಂದು ಅಥವಾ ಎರಡು ಕ್ರೂಷಿಯಲ್ ಇರಿಗೇಷನ್ ಕೊಡಬೇಕಾಗ್ತದೆ. ಉದಾಹರಣೆಗೆ ನೀವು ಈಗ ತೊಗರಿಯಲ್ಲಿ ಹೂವ ಬಿಡುವಂತ ಸಂದರ್ಭದಲ್ಲಿ ಪಾಟ್ ಸೆಟ್ಟಿಂಗ್ ಸ್ಟೇಜ್ನಲ್ಲಿ ಒಮ್ಮೆ ಮಳೆ ಕೈ ಕೊಟ್ಬಿಡ್ತದೆ, ಅವಾಗ ಆ ಸಂದರ್ಭದಲ್ಲಿ ಈ ಮಳೆ ನೀರನ್ನು ನೀವು ಸ್ಪ್ರಿಂಕ್ಲರ್ ಮುಖಾಂತರ ನೀವು ಉಪಯೋಗ ಮಾಡ್ಕೋಬಹುದು. ಇದುವರೆಗೆ ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ರಾಜ್ಕುಮಾರ್ ಹಳೆದೊಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಶ್ರೇಷ್ಠ. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ಗೆ ಎಲ್ಲರಿಗೂ ಸ್ವಾಗತ. ಮತದಾನ ಮತ್ತು ವೋಟಿಂಗ್ ಆಪ್ಸ್ನ ರೈಲು ಗಾಡಿ ಇದೀಗ ಹೊರಡುತ್ತಿದೆ. ಚುನಾವಣಾ ಆಯೋಗದಿಂದ ನಮ್ಮ ಜಾಗರೂಕ ಮತದಾರರಿಗಾಗಿ ಸಿದ್ಧಪಡಿಸಲಾದ ವಿವಿಧ ರೀತಿಯ ಆಪ್ಗಳು ಅಂದರೆ ನೋ ಯುವರ್ ಕ್ಯಾಂಡಿಡೇಟ್ ಆಪ್, ಸಿ ವಿಜಿಲ್ ಅಂದರೆ ಸಿಟಿಜನ್ ವಿಜಿಲೆನ್ಸ್ ಆಪ್, ವೋಟರ್ ಹೆಲ್ಪ್ಲೈನ್, ಸಕ್ಷಮ್ ಆಪ್, ಈ ಎಲ್ಲಾ ಆಪ್ಗಳ ಬಗ್ಗೆ ಮಾಹಿತಿ ನೀಡುತ್ತಾ ನಮ್ಮ ರೈಲು ಗಾಡಿಯು ನಿಮ್ಮನ್ನು ಗುರಿ ತಲುಪಿಸಲಿದೆ. ಎಲ್ಲರೂ ಬೇಗ ಬನ್ನಿ, ನಮ್ಮ ಗಾಡಿ ಇದೀಗ ಹೊರಡುತ್ತಿದೆ. ಭಾರತ್, ಓ ಭಾರತ್, ಎಲ್ಲಿದೀಯಾ? ಬೇಗ ಬಾ, ಇಲ್ಲಾಂದ್ರೆ ಮತದಾನ ಆಪ್ನ ರೈಲು ಗಾಡಿ ಹೊರಟು ಬಿಡುತ್ತೆ. ಭಾರತಿ, ಅದ್ರ ಪ್ರಶ್ನೆ ಉದ್ಭವಿಸಲ್ಲ ಬಿಡು. ಅಲ್ಲ, ಇಷ್ಟು ಮುಖ್ಯವಾದ ರೈಲು ಗಾಡಿನ ನಾನು ಹೇಗ್ ತಪ್ಪಿಸ್ಕೊಳ್ತೀನಿ? ಬೇಗ ನಡಿ, ರೈಲ್ ಹತ್ಬಿಡೋಣ. ಅರೇ ಭಾರತ್, ಬರೀ ನಾವಿಬ್ರೇ ಅಲ್ಲಪ್ಪ, ನಮ್ ಜೊತೆ ನಮ್ಮೆಲ್ಲ ಶ್ರೋತೃಗಳನ್ನು ಕೂಡ ಈ ವಿಶೇಷವಾದ ಪ್ರಯಾಣದಲ್ಲಿ ಕರ್ಕೊಂಡು ಹೋಗೋಣ. ಹೌದು ಗೆಳೆಯರೇ, ಈ ಪ್ರಯಾಣ ಪ್ರಾರಂಭ ಮಾಡೋ ಮುನ್ನ ನಿಮ್ಮೆಲ್ಲರಿಗೂ ಕೂಡ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹೃದಯಪೂರ್ವಕವಾದ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಈ ಪ್ರಯಾಣದಲ್ಲಿ ನಮ್ಮ ಜೊತೆ ಎಲೆಕ್ಷನ್ ಅಂಕಲ್ ಕೂಡ ಜೊತೆಯಾಗ್ತಾ ಇದ್ದಾರೆ. ಅವರು ಗಾಡಿಲಿ ಹತ್ತು ಕುಳಿತುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಕಲ್ಪನಾ ಕೂಡ ಈ ಪ್ರಯಾಣದಲ್ಲಿ ನಮ್ ಜೊತೆ ಇರ್ತಾರೆ. ಅಲ್ನೋಡು ಭಾರತ್, ಎಲೆಕ್ಷನ್ ಅಂಕಲ್ಲು ಸರಿ, ಈಗ ಎಲ್ರೂ ಬಂದ ಹಾಗಾಯ್ತು, ಇನ್ನು ನಮ್ ಗಾಡಿ ಕೂಡ ಹೊರಟು ಬಿಡ್ತು. ಈ ಎಲೆಕ್ಷನ್ ಅಂಕಲ್ ಏನ್ ಮಾಡ್ತಾ ಇದಾರೆ? ಅವ್ರ ಜೊತೆ ಯಾರೋ ಸಿಂಗರ್ ಕೂಡ ಇದ್ದ ಹಾಗಿದೆ. ಅಲ್ಲ, ಅವ್ರು ಏನೋ ಹಾಡ್ತಾ ಇದ್ರಲ್ಲ. ನಮಸ್ಕಾರ ಎಲೆಕ್ಷನ್ ಅಂಕಲ್. ನಮಸ್ಕಾರ, ನಮಸ್ಕಾರ ಅಮ್ಮ ಭಾರತಿ. ಭಾರತ್, ನಿನ್ಗೂ ನಮಸ್ಕಾರ. ನಮಸ್ಕಾರ ಎಲೆಕ್ಷನ್ ಅಂಕಲ್. ಎಲ್ಲ ಸಿದ್ಧವಾಗಿದ್ಯಾ? ಓ, ಎಲ್ಲ ರೆಡಿ ಇದೆ ಅಂಕಲ್. ಆದ್ರೆ ನೀವೇನು ಮನರಂಜನೆ ಮಾಡಲಿರೋ ಹಾಗಿದೆ. ಅದೇನೋ ಹೌದು ಭಾರತಿ, ಆದ್ರೆ ಅದರಲ್ಲೂ ಈ ಕೆಲಸದ ವಿಷಯ ಇದೆಯಲ್ಲ. ಬಾ ಅಣ್ಣ, ನೀವ್ ಹಾಡಿ, ನೀವ್ ಹಾಡಿ, ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಆಪ್ ಆಪ್ ಎಲೆಕ್ಷನ್ ಆಪ್, ಆಪ್ ಆಪ್ ವೋಟಿಂಗ್ ಆಪ್. ದೂರ ದೂರವಾಗಲಿದೆ ಮತದಾನ ಮತದಾರರ ಮಧ್ಯದ ಗ್ಯಾಪ್. ಆಪ್ ಆಪ್ ಎಲೆಕ್ಷನ್ ಆಪ್, ಆಪ್ ಆಪ್ ವೋಟಿಂಗ್ ಆಪ್. ಸಿದ್ಧವಾಯ್ತು ನೋಡಿ ಚುನಾವಣಾ ಲೋಕದ ನವ ನವೀನ ಮ್ಯಾಪ್. ಆಪ್ ಆಪ್ ಎಲೆಕ್ಷನ್ ಆಪ್, ಆಪ್ ಆಪ್ ವೋಟಿಂಗ್ ಆಪ್. ಚುನಾವಣಾ ಅಂಕಲ್, ಕೇಳಿದ್ರಾ? ಚೆನ್ನಾಗಿತ್ತಾ? ಓಹೋ, ಇವರಂತೂ ಎಲೆಕ್ಷನ್ ಆಪ್ನ ರ್ಯಾಪ್ ಸಾಂಗ್ ಮಾಡ್ಬಿಟ್ಟಿದಾರಲ್ಲ, ಅದ್ಭುತವಾಗಿದೆ. ಅದಕ್ಕೋಸ್ಕರನೇ ಅವ್ರನ್ನ ಕರ್ಕೊಂಬಂದಿರೋದಮ್ಮ. ಕೆವೈಸಿ ಆಪ್ ತುಂಬಾ ಉಪಕಾರಿ, ಅಭ್ಯರ್ಥಿ ಮಾಹಿತಿಗೆ ಸಹಕಾರಿ. ಕೆವೈಸಿ ಆಪ್ ತುಂಬಾ ಉಪಕಾರಿ, ಅಭ್ಯರ್ಥಿ ಮಾಹಿತಿಗೆ ಸಹಕಾರಿ. ಕೆವೈಸಿ ಮೂಲಕ ಮಾಹಿತಿ ಪಡೆಯಿರಿ, ಡೌನ್ಲೋಡ್ ಮಾಡ್ಕೊಳ್ಳಿ ಕೆವೈಸಿ ಆಪ್. ಡೌನ್ಲೋಡ್ ಮಾಡ್ಕೊಳ್ಳಿ ಕೆವೈಸಿ ಆಪ್. ಸಕ್ಷಮ ಆಪ್ ಇತಿಹಾಸ ಬರೆಯಿತು, ಕೊಡಲಿದೆ ದಿವ್ಯಾಂಗರಿಗೆ ಆತ್ಮವಿಶ್ವಾಸ. ಸಕ್ಷಮ ಆಪ್ ಇತಿಹಾಸ ಬರೆಯಿತು, ಕೊಡಲಿದೆ ದಿವ್ಯಾಂಗರಿಗೆ ಆತ್ಮವಿಶ್ವಾಸ. ಏನಣ್ಣ ಸಿ ವಿಜಿಲ್ ಆಪ್ ಮೊಬೈಲ್ ನಲ್ಲಿ ಬಂದಾಯ್ತು, ಆಮಿಷ ಒಡ್ಡವ್ರಿಗೆ ತಂದಿತ್ತು ಕುತ್ತು. ಸಿ ವಿಜಿಲ್ ಆಪ್ ಮೊಬೈಲ್ ನಲ್ಲಿ ಬಂದಾಯ್ತು, ಆಮಿಷ ಒಡ್ಡವ್ರಿಗೆ ತಂದಿತ್ತು ಕುತ್ತು. ಚುನಾವಣಾ ತಂತ್ರ ಬಲಗೊಳಿಸಿ ಬನ್ನಿ, ಚುನಾವಣಾ ತಂತ್ರ ಬಲಗೊಳಿಸಿ ಬನ್ನಿ. ಕಲ್ಪನಾ ತಳಹದಿಗೆ ವಾಸ್ತವತೆ ಜೋಡಿಸಿ, ಕಲ್ಪನಾ ತಳಹದಿಗೆ ವಾಸ್ತವತೆ ಜೋಡಿಸಿ, ಕಲ್ಪನಾ ತಳಹದಿಗೆ ವಾಸ್ತವತೆ ಜೋಡಿಸಿ. ಚುನಾವಣಾ ತಂತ್ರ ಬಲಗೊಳಿಸಿ ಬನ್ನಿ, ಚುನಾವಣಾ ತಂತ್ರ ಬಲಗೊಳಿಸಿ ಬನ್ನಿ. ಕೆವೈಸಿ ಆಪ್ ತುಂಬಾ ಉಪಕಾರಿ, ಅಭ್ಯರ್ಥಿ ಮಾಹಿತಿಗೆ ಸಹಕಾರಿ. ಕೆವೈಸಿ ಆಪ್ ತುಂಬಾ ಉಪಕಾರಿ, ಅಭ್ಯರ್ಥಿ ಮಾಹಿತಿಗೆ ಸಹಕಾರಿ. ಅರೆ ವಾ, ನನ್ನನ್ನ ಯಾರು ನೆನಪಿಸ್ಕೊಂಡಿದ್ದು? ಓ ಕಲ್ಪನಾ, ನಮಸ್ಕಾರ. ನಮಸ್ಕಾರ. ಈ ಸಿಂಗರ್ ನಿನ್ನನ್ನ ನೆನಪಿಸ್ಕೊಂಡ ತಕ್ಷಣ ನೀನು ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ. ಬಾ ಬಾ ಬಾ. ಎಲ್ರಿಗೂ ನಮಸ್ಕಾರ. ಹೌದು ಎಲೆಕ್ಷನ್ ಅಂಕಲ್, ನೀವಂತೂ ಈ ಮತದಾತ ಜಂಕ್ಷನ್ ವೇದಿಕೆಯ ರಂಗೇರಿಸ್ಬಿಟ್ಟಿದ್ದೀರಾ. ಹಾಗೆ ಸುಮ್ನೆ ರಂಗಾಗಿರ್ಲಿ ಅಂತ. ಮುಂದಿನ ನಿಲ್ದಾಣ ಕೆವೈಸಿ. ಅರೆ ಅಂಕಲ್, ಕೆವೈಸಿ ಸ್ಟೇಷನ್ ಬರ್ತಾ ಇದೆ ಈಗ, ನೀವು ಬೇಗ ಬೇಗ ಈ ಕೆವೈಸಿ ಸ್ಟೇಷನ್ ಬಗ್ಗೆ ನಮಗೆ ಹೇಳ್ಬಿಡಿ. ನನಗಂತೂ ಇವಾಗ ಈ ನಮ್ಮ ಹಾಡುಗಾರರಿದಾರಲ್ಲ ಅವ್ರ ಜೊತೆ ಮಾತಾಡೋದಿದೆ. ಕಲ್ಪನಾ, ನೀನ್ ಈ ಕೆಲಸ ಮಾಡಬಹುದಲ್ವಾ? ಖಂಡಿತ ಅಂಕಲ್. ಎಲ್ಲಾ ಪ್ರಯಾಣಿಕರ ಗಮನಕ್ಕೆ, ಈ ಕೆವೈಸಿ ಆಪ್ ಅನ್ನೋದು ನೋ ಯುವರ್ ಕ್ಯಾಂಡಿಡೇಟ್ ಅನ್ನೋದರ ಸಂಕ್ಷಿಪ್ತ ರೂಪವಾಗಿದೆ. ಈ ಆಪ್ ನಲ್ಲಿ ಪ್ರತಿಯೊಬ್ಬ ಚುನಾವಣಾ ಅಭ್ಯರ್ಥಿಯ ಸಂಪೂರ್ಣ ಮಾಹಿತಿ ಲಭ್ಯ ಇರುತ್ತೆ. ಅವರ ಅಪರಾಧ ಹಿನ್ನೆಲೆಯಿಂದ ಹಿಡಿದು ಅವರ ಆಸ್ತಿ ವಿವರಗಳೆಲ್ಲ ಇದರಲ್ಲಿ ಸಿಗುತ್ತೆ. ಇದರಿಂದ ಪ್ರತಿಯೊಬ್ಬ ಮತದಾರ ತಾನು ಜನಪ್ರತಿನಿಧಿಯನ್ನಾಗಿ ಆರಿಸುವ ವ್ಯಕ್ತಿಯ ಚರಿತ್ರೆಯನ್ನು ತಿಳ್ಕೋಬಹುದು. ಮತ್ತೆ ಕಲ್ಪನಾ, ಈ ಕೆವೈಸಿ ಮತ್ತು ಸಿ ವಿಜಿಲ್ ಆಪ್ ಗಳಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ತೀಯಾ? ಸಿ ವಿಜಿಲ್ ಆಪ್ ನ ಕೆಲಸ ಕಾರ್ಯ ಅದರ ಹೆಸರಲ್ಲೇ ಅಡಗಿದೆ ಭಾರತ್. ಸಿ ವಿಜಿಲ್ ಆಪ್ ನ ವಿಸ್ತೃತ ರೂಪ ಸಿಟಿಜನ್ ವಿಜಿಲೆನ್ಸ್ ಆಪ್ ಅಂತ. ಒಬ್ಬ ಜಾಗರೂಕ ನಾಗರಿಕ ಅಂದ್ರೆ ಈ ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ರಕ್ಷಕನಾಗಿರ್ತಾನೆ. ಒಬ್ಬ ಜಾಗರೂಕ ಮತದಾರ ಈ ಆಪ್ ನ ಮೂಲಕ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳ ಬಗ್ಗೆ ದೂರು ಸಲ್ಲಿಸಬಹುದು. ಇದರಲ್ಲಿ 100 ನಿಮಿಷದ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳೋ ಭರವಸೆ ಕೂಡ ನೀಡಲಾಗಿದೆ. ಅಂದ್ಹಾಗೆ ಇದು ಹೇಗ್ ಕೆಲಸ ಮಾಡುತ್ತೆ ಭಾರತ್? ಅದನ್ನ ನಾನ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಒಂದೊಳ್ಳೆ ಟೀ ಕುಡಿದು ಬಿಡಿ. ಥ್ಯಾಂಕ್ಸ್ ಅಂಕಲ್. ಟೀ ಕೊಡಿಸಿದಕ್ಕೆ ಥ್ಯಾಂಕ್ಸ್ ಅಂಕಲ್. ನಿಮ್ ಸಿಂಗರ್ ಅಂತೂ ಸೂಪರ್ ಆಗಿ ರ್ಯಾಪ್ ಸಾಂಗ್ ಹಾಡ್ತಾ ಇದಾರೆ. ಹ್ಮ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಸಿ ವಿಜಿಲ್ ಆಪ್ ಮೇಲೆ ಸಹ ಹಾಡನ್ನೊಂದು ಕೇಳಿ. ಅಡಚಣೆ ಆದಲ್ಲಿ ಸಿ ವಿಜಿಲ್ ಆಪ್, ಓಟು ಖರೀದಿ ಬಂದಲ್ಲಿ ಸದ್ದಿಲ್ದೆ ಮಾಡಿ ರೆಕಾರ್ಡ್, ಎದುರಿಸಿ ಬೆದರಿಸಿ ಆಮಿಷ ಒಡ್ಡೂರ ರೆಕಾರ್ಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ. ತಕ್ಷಣವೇ ಎಲ್ಲವನ್ನು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿ. ಅಂಜದೆ ಅಳಕದೆ ದೂರನ್ನು ಸಲ್ಲಿಸಿ. ಏನೋ ಅಂಜದೆ ಅಳಕದೆ ದೂರನ್ನು ಸಲ್ಲಿಸಿ. ನಿಮ್ಮ ಪರಿಚಯದ ಅಗತ್ಯ ಇಲ್ಲವೇ ಇಲ್ಲ. ಇಲ್ಲಿ 100 ನಿಮಿಷದಲ್ಲಿ ಸಿಗಲಿದ್ದೆ ಪರಿಹಾರ. ಎಲ್ಲದಕ್ಕೂ ಇರಲಿ ನಿಮ್ಮೆಲ್ಲರ ಸಹಕಾರ. ಸರಿನಾ ಅಂಕಲ್? ಅರೆ, 100 ನಿಮಿಷದ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳಕ್ಕಾಗುತ್ತಾ? ಯಾಕಾಗಲ್ಲ, ಖಂಡಿತ ಆಗತ್ತೆ. ಇದರಲ್ಲಿ ಇನ್ನೊಂದು ವಿಶೇಷತನು ಇದೆ ಭಾರತಿ. ಏನದು? ಒಂದು ವೇಳೆ ದೂರುದಾರ ತನ್ನ ಪರಿಚಯವನ್ನ ಗುಪ್ತವಾಗಿಡೋದಕ್ಕೆ ಬಯಸಿದ್ರೆ ಅಥವಾ ಯಾವುದೇ ಸಂದರ್ಭದಲ್ಲಿ ತನ್ನ ಹೆಸರು ಬಹಿರಂಗ ಪಡಿಸೋದಕ್ಕೆ ಇಷ್ಟಪಡದೆ ಇದ್ರೆ ಈ ಆಪ್ ನಲ್ಲಿ ಅದಕ್ಕೂ ವ್ಯವಸ್ಥೆ ಇದೆ. ಸ್ನೇಹಿತರೆ, ಮತದಾನ ಮತ್ತು ವೋಟಿಂಗ್ ಆಪ್ ಗಳ ಟ್ರೈನ್ ಇದೀಗ ವೋಟರ್ ಹೆಲ್ಪ್ ಲೈನ್ ಸ್ಟೇಷನ್ ಗೆ ಬಂದು ನಿಂತಿದೆ. ಈ ಸ್ಟೇಷನ್ ಅಲ್ಲಿ ನಮ್ಮ ಗಾಡಿಯಲ್ಲಿ ನಮ್ಮೊಂದಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಐಟಿ ನಿರ್ದೇಶಕರಾದ ಶ್ರೀ ಅಶೋಕ್ ಕುಮಾರ್ ಅವರು. ಅವರಿಂದ ಕೆಲವು ಮಾಹಿತಿಗಳನ್ನು ಪಡೆಯೋಣ. ಅಶೋಕ್ ಅವರೇ, ನಿಮಗೆ ಆತ್ಮೀಯವಾದ ಸ್ವಾಗತ. ಭಾರತ್ ನಿರ್ವಾಚನ ಆಯೋಗ ನೇ ಸಿ ವಿಜಿಲ್ ಆಪ್ ಕೋ ವಿಕಸಿತ್ ಕಿಯಾ ಹೈ यह ऐप गूगल प्ले स्टोर या एप्पल स्टोर से डाउनलोड किया जा सकता है। यह नागरिकों को निर्वाचन कार्यों से जोड़ने का सशक्त माध्यम है। सी विजिल ऐप के द्वारा नागरिक चुनाव प्रक्रिया के नियमों के उल्लंघन की जानकारी निर्वाचन आयोग को देते हैं। इस माध्यम से निर्वाचन आयोग तुरंत ऐसे उल्लंघन करने वालों पर सही कार्रवाई करता है और ऐप पर सूचना देने वाले नागरिक को इसकी जानकारी भी देता है। इस ऐप के द्वारा भारत निर्वाचन आयोग आपको एक सजग नागरिक बनने का अवसर प्रदान करता है। सी विजिल ऐप को डाउनलोड करें और उल्लंघन कर रहे व्यक्ति या घटना की ऑडियो वीडियो भेजकर 100 मिनट में इसका निवारण पाएं। जब नागरिक सतर्क रहेंगे तब आचार संहिता का पालन कराना भारत निर्वाचन आयोग के लिए आसान रहेगा। हाँ, यह जरूरी है कि सही सूचना देना भी प्रत्येक नागरिक का कर्तव्य है, इसलिए सी विजिल पर केवल सही घटना की जानकारी देकर भारत निर्वाचन आयोग के इस समावेशी प्रयास में सहायता करें। ಈ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಶೋಕ್ ಅವರೇ. ಈಗ ಸ್ನೇಹಿತರೆ, ನಮ್ಮ ದಿವ್ಯಾಂಗ ಸ್ನೇಹಿತರಿಗಾಗಿ ಇರುವಂತಹ ಆಪ್ನ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ.